ಅಲ್ರಿ. ಏನು ಗಣಪತಿ ಗಣಪತಿ ಅಂತಾರ? ಇದು ಅಲ್ಲದೆ ಮತ್ತೇನಂತಾರ? ಅಲ್ರಿ ಗಣಪತಿ ಅಂದ್ರೆ ಏನು? ಅಂದ್ರೇನು? ಗಣ ಮತ್ತು ಪತಿ ಎರಡು ಶಬ್ದಗಳನ್ನು ಕೂಡಿಸುವುದರಿಂದ ಈಶನೆಂದು ಅರ್ಥವಾಗುತ್ತದೆ. ಇಹ ಪ್ರಕೃತದಯೋ ಜನಜೀವಸ್ವ ಅಂಕೆಂತೆ ತೇಷಮೇಷ. ಹೀಗಂದ್ರೇನು? ಈ ಪ್ರಕೃತಿಯಿಂದ ಉದಯಿಸಲ್ಪಟ್ಟಂತ ಜೀವನು ಜೀವನು ವಿಶ್ವನು ವಿಶ್ವನು ರಾಜ್ಞನು ರಾಜ್ಞನು ಪರಮಾತ್ಮನು ಹೇಗಿರುತ್ತಾನೆ ಎಂಬುದು ಹೇಳಲಿಕ್ಕೆ ಬರುವಂತಿಲ್ಲ ಬರುವಂತಿಲ್ಲ. ಆದ್ದರಿಂದ ಈ ಜಡವಾದ ಈ ಪ್ರಪಂಚಕ್ಕೂ ಪ್ರಪಂಚಕ್ಕೂ 84 ಲಕ್ಷ ಜೀವರಾಶಿಗಳಿಗೆ ಆಶ್ರಯ ಭೂತನಾಗಿರ್ತಕ್ಕಂಥವನು ಯಾರು? ಯಾರು? ಆ ಈಶ. ಈಶ ಆ ಯಾವ ಈಶನ ಯಥಾರ್ಥ ಸ್ವರೂಪವನ್ನು ತಿಳ್ಕೊಂಡು ಇವರನ್ನು ನೀ ಪೂಜಾ ಮಾಡಿದ್ದಾದ್ರೆ ಮುಕ್ತಿ ಹೊಂತಿ. ಇಲ್ಲಿ ಏನು ಕಾರಣ ಬಂದ? ಇವತ್ತು ಏನು ಉದ್ದೇಶವಾಗಿ ಬಂದಾರ? ಈ ಆಡುವಂತವರಿಗೆ ಆಡುವಂತವರಿಗೆ ಈ ನೋಡುವಂತವರಿಗೆ ನೋಡುವಂತವರಿಗೆ ವರ ಕೊಡ್ಲಿಕ್ಕೆ ಬಂದಾರ? ಊರುಗಳು ಕೊಡ್ತಾರ. ಚೇಷ್ಟ ಮಾಡಬಾರ್ದು, ಆಶೀರ್ವಾದ ಮಾಡ್ತಾ ಇದ್ದಾರ. ಏನ್ ಮಾಡಿದ್ರೆ ಮಾಡ್ತಾರ? ನೀನು ಸರಿಯಾಗಿ ಪೂಜಾ ಮಾಡಿಸಿದ್ದಾದ್ರೆ ಮಾಡ್ತಾರ. ಹಾಗಾದ್ರೆ ಪೂಜಾ ಮಾಡ್ತೀವಿ. ಹಾ, ಪೂಜಾ ಸಾಹಿತ್ಯ ಕೊಡ್ತೀವ್ರಿ. ಎಂತಾವ್ ತರಿಸ್ತೀಪ ನೋಡ್ರಿ? ನವಲ್ಗೆ ಬಸಪ್ಪನ ಬಟ್ಟಲ್ಲ. ಇನ್ನು ಮೂರ್ ಕಾ ಚೇಷ್ಟ ಮಾಡಬಾರ್ದು. ಪನ್ನೀರ್ ಅಂದ್ರೆ ಏನಂತ ತಿಳ್ಕೊಂಡು? ಏನು? ಸೂರ್ಯೋದಯ ಕಾಲದಲ್ಲಿ ಕಬ್ಬಿನ ಮೇಲಾಗಲಿ ಅಥವಾ ಈ ಕಡಿಕೆ ಮೇಲಾಗಲಿ ಮೇಲಾಗಲಿ ಬಿದ್ದಂತ ಇಬ್ಬನಿ ಉದಕವನ್ನು ತಂದು ಇವರಿಗೆ ಮುಖಮರ್ಜನೆ ಮಾಡಿಸಿ ಫಲಾರ ಸಾಹಿತ್ಯವನ್ನು ಕೊಟ್ಟು ಊಟ ಮಾಡಿಸಿ ಇವರಿಗೆ ಹೋಗಲು ಅಪ್ಪಣೆ ಕೊಟ್ಟು ಬಿಡಿ.

ಮತ್ತ ನನ್ನವಳು ಬಹಳ ಕಾಜಿ ಅದಾವಳು ಅಂದ್ರೆ ಬರ್ಬೇಕಾಗಿತ್ತಲ್ಲ. ಯಾವ್ದು ಬರೋದಿಲ್ಲ ದೂತ, ಏನ್ ಹೇಳ್ತಾರ ಮಹಾತ್ಮರು, ನೀನಿರುವ ಪದಕ್ಕೆ ನೀನ್ ಆರು ಮತ್ತು ಅವರ ಆರು, ಅವರು ನಿನ್ನ ನಗಲ ದಿಹರ್ ಎಂಬ ಸ್ವಾನಿನ ಕನಸಿನಂತೆ ಸಂಸಾರವಿದು. ಇದೇನದಲ್ಲ ಮನುಷ್ಯನ ಶರೀರ, ಇದು ದೇವನ ಮನೆ ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಏನೇದೇವಲ್ಲ, ನಾಲ್ಕು ದಿವಸ ಬಾಡಿಗೆ ಇದ್ದುಕೊಂಡು ಹೋಗ್ಲಿಕ್ಕೆ ಬಂದೇವೆ. ಇದು ದೇವನ ಮನೆಯದ ಅದೇ ದೂತೆ, ನಿನ್ನ ಹೆಂಡತಿ ನಿನ್ನ ಸಂಗಡ ಬರೋದಿಲ್ಲ, ಬರುದಿಲ್ಲಪ್ಪ, ಬರೋದಿಲ್ಲ. ಹೌದು, ಹಾ ನೋಡುವ ದೂತೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅಂದ್ರೆ ಅತಿ ಶ್ರೇಷ್ಠವಾದಂತ ಮಾನವ ಜನ್ಮ. ಹೌದ್ರಿ, ಹೌದಲ್ಲ, ಶ್ರೇಷ್ಠ. ಇಂತಹ ಮಾನವ ಜನ್ಮಕ್ಕೆ ನೀ ಬಂದಿ ಅಂದ ಬಳಕ, ಹೌದ್ರಿ ದೂಡ ದೂತೆ, ಇನ್ನೊಂದು ಯಾರು ಗಳಿಸಿರ್ಬೇಕು ನೋಡು, ವಿಚಾರ ಮಾಡು. ಇನ್ನೊಂದು ಗಳಿಸಿನ್ರಿ, ಅದು ಯಾವುದು? ಊರು ಹೊರಗೆ ಮೂರುವರೆ ಮಾಡ ಸುಡಗಾರದಾಗ ಜಗ ಗಳಿಸಿನ. ಶ್ರೇಷ್ಠ ಮಾಡಬಾರದು, ಹಾಗೆಲ್ಲ ಮಾತಾಡಬಾರ್ದು. ನೋಡು ನೀನು ಸತ್ತಂತಿ, ಊರಲ್ಲಿ ಮತ್ತೊಬ್ರು ಸಾಯ್ತಾ ಇದ್ದಾರೆ, ಬೇರೆ ಕುಣಿ ತೆಗೆದು ತಡ ಆಗ್ತದಂತ ತಿಳಿದು ತಿಳಿದು ನಿನ್ನ ಎಲ್ಲವನ್ನು ತೆಗೆದು ಕಡೆಗೆ ಒಗೆದು ಒಗೆದು ಆ ಹೆಣವನ್ನು ಅದ್ರಾಗ ಹಾಕ್ತಾರ, ನಿನ್ ಹೆಂಗ ಆಗ್ತದ? ಇದು ಅಲ್ಲರಿಪ್ಪ, ಇರ್ಲಿ, ನಮ್ಮ ಎಲ್ಲಾ ನೀವು ಸುಳ್ಳು ಮಾಡಿದಿರಿ, ನೀವು ಶಾಶ್ವತವಾಗಿ ಉಳಿಯಂತ ಏನು ಗಳಿಸಿಕೊಂಡಿರಿ ಹೇಳ್ರಲ್ಲ ನೋಡು. ನೋಡದೂತೆ, ನಾ ಎಲ್ಲ ಗಳಿಸಿನ ಕರೆ, ನಿನ್ನಷ್ಟೇನು ಗಳಸಾಕ್ ನನಗ ಆಗ್ಲಿಲ್ಲವ. ಗಳಸಾಕ್ ಒಂದು ಹದ ಬೇಕ್ರಿ. ಹೌದು, ಹದ ಬೇಕಲ್ವಾ, ಗಳಸಾಕ್ ಒಂದು ಹದ ಬೇಕ್ರಿ. ಹೌದು ನೋಡ್ರಿ, ಹಸು ಆದಾಗ ಉಡ್ಬೇಕು, ನಿದ್ದು ಬಂದಾಗ ಗಪ್ಪನ ಮನ್ಕೋಬೇಕು, ಹಸಿ ಆದಾಗ ಬಿತ್ತಿದ್ರೆ ಬೀಜ ಹುಸಿ ಹೋಗಂಗಿಲ್ರಿ. ದರ್ಬಂದಕ್ಕೆ ಹದ ಅದ, ಹದ ತಪ್ಪಿ ಬಿತ್ತಿದ್ರೆ ಬೆಳೆಯ ಬರುವುದುಂಟೆ. ಹೌದು, ಅದಕ್ಕ ದರ್ಬಂದ ಹದ ಅದ, ಹದ ಬೇಕು ದೂತೆ. ಕರೆ ಅದ, ನೀ ಹೇಳುದು ಕರೆ ಅದ. ನೋಡು ಮೊದಲು ಏನ್ ಮಾಡು, ಮೊದಲಿಗೆ ನಾನು ಬಂದಂತವನು ಯಾರು ಯಾರು ಅನ್ನುವಂತದ್ದು ತಿಳಿದುಕೋ, ತಿಳ್ಕೊತೇನೆ. ಆಮೇಲೆ ನಾನು ಯಾರು ಯಾರು ಎಲ್ಲಿ ಇಲ್ಲಿಗೆ ಬಂದ ಕಾರಣವೇ ಕಾರಣದ ಅನ್ನೋ ನಾ ಹೇಳ್ತಾ ಇದ್ದೇನೆ, ಹೇಳ್ರಲ್ಲ ಈಗ. ಹಾಗಾದ್ರೆ ಕೇಳು, ಹೇಳಿ. ನಂದ ಕಂದ ಗೋವಿಂದ ಮುಕುಂದ, ಅಚ್ಯುತ, ಅನಂತ ಶೈನ, ಅನಂತ ಶೈನ, ಮುಕುಂದ, ಮುಕುಂದ, ಮುರಳೀಧರ, ಮುರಳೀಧರ, ಕೇಶವ, ಕೇಶವ, ಜನಾರ್ದನ, ಹೀಗೆ ನನಗೆ ಅನೇಕ ನಾಮಗಳುಂಟವ ದೂತೆ. ಹೀಗೆ ಅನೇಕ ನಾಮ ಹೇಳಿದ್ರೆ ನನಗೆ ಗುರುತಾಗುವುದಿಲ್ಲ, ಆಗಂಗಿಲ್ಲ. 5 ಮಂದಿ ಮುತ್ತೈದರು ಕೂಡಿಕೊಂಡು ಕೂಡಿಕೊಂಡು ನೀರಿನಲ್ಲಿ ತೊಟ್ಟಿಲೊಳಗೆ ಹಾಕಿ ಹಾಕಿ ಜೋಗಳು ಬಾರಿದಂತ ನಿಜವಾದ ನಾಮ ಹೇಳಿದ್ರೆ ಗುರುತಾಗ್ತದ. ಇದು ಅಲ್ಲದೆ ನಿನ್ನ ತಂದೆ ಯಾರು, ಯಾರು ತಾಯಿ ಯಾರು, ಯಾರು ನಿಮ್ಮಿಂದ ಉದ್ಧಾರ ಆದವರು ಯಾರು, ಹೇಳಿದಾದ್ರೆ ಗುರುತಾಗ್ತದೆ. ಸಂವಾರ ಆದವರು ಯಾರು ಹೇಳಿದಾದ್ರೆ ಈಗ. ಹಾಗಾದ್ರೆ ಕೇಳು, ಆ ವಸು ದೇವದೇವ ಕೀಸುತ, ಯಾರು ದೇವ

ಮೇಡಮ್ಮ ಆ ದೇವಕ್ಕೆ ದೇವಿಯವರು ನನಗೆ ಅತ್ತೆಯವರಾಗಬೇಕು ವಾಸುದೇವರು ಮಾವಿಂದ್ರ ಆಗ್ಬೇಕು ಇದು ಅಲ್ಲದೆ ಆ ಬಲರಾಮ ದೇವರು ಇದ್ದಾರಲ್ಲ ಹಾಸು ಭಾವ ಆಗ್ಲಿಕ್ಕೆ ಇರ್ಲಿ ಬಿಡವ ಭಾವ ಆಗಲಿ ಸನ್ಯಾಸಿ ಆಗಲಿ ನನಗೆ ಬೇಕಾದಂತ ಹೆಸರು ಬರಲಿಲ್ಲ ಏನಮ್ಮ ಅಂದ್ರ ನಿಮ್ಮ ಪುರುಷ ಅಂದ್ರೆ ಹೆಸರು ಬರಲಿಲ್ಲ ಈಗ ನೋಡಮ್ಮ ಈ ಕೂಡಿದಂತಹ ಸಭೆಯಲ್ಲಿ ಎಲ್ಲ ಪರಮಾತ್ಮರ ಹೆಸರಲಿಕ್ಕೆ ಏನಿವ ತಾವು ತಿಳಿದವರು ಬಲ್ಲವರು ದೊಡ್ಡವರು ಇದ್ದ ನಾಚಕ್ಕೆ ಹೋಗಬಾರ್ದು ಇವರೆಲ್ಲ ಯಾಕೆ ಕೂಡ್ಯಾರ ಪರಮಾತ್ಮನ ಹೆಸರು ಕೇಳಬೇಕಂತ ಹೌದಲ್ರಿ ನೀವು ನಾಚಕ್ಕೆ ಹೋಗ್ಬೇಡ್ರಿ ನಾನು ಭಕ್ತಿಯಿಂದ ಕೇಳ್ತೀನಿ ಹಾಗಾದ್ರೆ ನಾನು ಭಕ್ತಿ ನನಗೀಗ ಆನಂದ ಆತು ಇವರಿಗೂ ಆನಂದ ಆಗ್ಯದ ಆನಂದ ಆಗ್ಯದ ಮತ್ ನಮಗೂ ಆದ್ರಿ ಆನಂದ ಇವರಿಗೂ ಆನಂದ ಆಗ್ಯದ ಆಗ್ಯದ ಅಂದ್ಮ್ಯಾಗ ಇಂಥ ಆನಂದ ಸಮಯದೊಳಗ ಚಿಲ್ಕದ ಕೊಂಡ ಮಗಳು ಸತ್ಭಾಮ ಇದ್ದಾಳಲ್ಲ ಅವಳು ನನಗೆ ಏನಾಗ್ತಾ ಇದ್ದಾಳೆ ಅವ ಏನಾಗ್ತಾರ್ರಿ ಸರಿಯೇನಿವ ಸಮಿತಿ ಆದ್ರೆ ನಿನಗಾದಾಳ ನನ್ ದೊಡ್ಡಿಯಾಗಿ ಬಾಳ್ವೆ ಮಾಡ್ತಾಳೆ ಹೌದು ಸಮಿತಿ ಹೊಟ್ಟಿಕ್ಕಿತ್ತು ಬಾಳ್ರಿ ಕೆಟ್ಟದ್ದು ಹೌದಲ್ಲಿವ ಹೌದು ಯಾಕ ಅಂದ್ರೆ ಗೊಂಜಾಳ ತಣ್ಣಿ ಸುಟ್ಕೋತೇನೋ ಅತ್ತ ನಿಮ್ ಮನೆಗೆ ಬೆಂಕಿ ಹಚ್ಚಿ ಸುಟ್ಕೋತು ಇರ್ಲಿವ ತಮ್ಮ ಹೆಸರು ಬರ್ಲಿಲ್ಲ ಈಗ ಹೌದಮ್ಮ ಅನುರೇಣಿ ಅನುರೇಣಿ ಲಲ್ಲಪುರಣಿ ಲಲ್ಲಪುರಣಿ ಜಾಲ ಶ್ರೀಕೃಷ್ಣನ ಪಟ್ಟದ ರಾಣಿ ಎನಗೆ ಬಂದು ರಣ್ಯ ರುಕ್ಮಿಣಿ ರಣ್ಯ ರುಕ್ಮಿಣಿ ಅಂತ ಏನ್ ತೊಗರಿ ಕುಡುಕಿ ನಾರ್ಮಿಣಿ ವೈರ್ಮಿಣಿ ಹರುಕ್ಮಿಣಿ ಇವೆಲ್ಲ ಹೆಸರು ನಮ್ಮವ ಯಾಕೆ ಚಲೋ ಇಲ್ಲ ನೀವು ಚಲೋ ಇಲ್ಲ ಒಂದ್ರಕ್ಕಿಂತ ಒಂದು ಉಠಾಣದ ಉಠಾಣ ಅಂದ್ರೆ ಏನದ ಅಂದ್ರೆ ಚಲೋ ಚಲೋ ಹೇಳವ ನೋಡ ನನಗೂ ಸ್ವಲ್ಪ ನಾಚಿಕ್ ಬರ ನಾಚ ಬರ್ತವ ಹೇಳು ಹಿರಿಬೀರವ ಚಿಕ್ಕಬೀರವ ಬಾಳ ಚಲೋ ಅದವ ಉದ್ದವ ಉಡ್ತವ ಇದಾಗದೇ ಉತ್ತಮ ನನ್ನ ಹೆಸರು ತಳದವ ನಮ್ಮ ಹೆಸರು ತಳ ಇವ್ರ ನಿಮ್ಮವ್ರ ನೀವ್ರ ಇವ್ರ ನಮ್ಮವ್ರಿ ನೀವು ಅವ್ರವ್ರು ಅವ್ರವ್ರಿ ಏನಲ್ಲ ಬೇಡ ಇರ್ಲಿವ ನೀವೇ ಇಲ್ಲಿ ಬರ್ಲಿಕ್ಕೆ ಕಾರಣ ತಾಯಿ ಕಾರಣದ ಏನ್ ಕಾರಣ ಬಂದ್ರೆ ಪರಮಾತ್ಮರು ಎಲ್ಲ ಮಂದಿರದಲ್ಲಿ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿನಗಳದು ಅವರು ಸೋದರ್ಥವಾಗಿ ಬಂದಿದ್ದೇನಮ್ಮ ನೋಡಮ್ಮ ಶೋಧ ಮಾಡ್ಕೊತ ಹೋಗ ನೋಡ್ರಿ ಹೋಗಣಮ್ಮ ಪರಮಾತ್ಮ ನಾಮಸ್ಮರಣೆ ಮಾಡೋಣ ಬರ್ತಾರ